ಸಮಗ್ರ ಕೃಷಿ ನಿರ್ವಹಣೆಯಲ್ಲಿ ಅನೇಕ ಒಂದು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿರಿ. ಅದು ಬೇರೆ ಬೇರೆ ಪ್ರಮಾಣದ ಜೀವಾಮೃತ, ಬೀಜಾಮೃತ, ಘನ ಜೀವಾಮೃತ, ಗೋಕೃಪಾಮೃತ ಈ ತರ. ಇದಲ್ಲದೆ ಪಶು ಸಂಗೋಪನೆಯಲ್ಲೂ ಕೂಡ ಯಶಸ್ಸನ್ನು ಗಳಿಸ್ಕೊಂಡಿರಿ. ಗೊಬ್ಬರ ತಯಾರಿಸುವುದರಲ್ಲಿ ಮತ್ತೆ ಕೆರೆಯ ಒಂದು ನಿರ್ವಹಣಾ ಕ್ರಮವಾಗಿರ್ಬೋದು, ಬೆಳೆಯಲ್ಲಿ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳೋದಿರ್ಬೋದು, ಹೀಗೆ ಹಲವಾರು ವೈವಿಧ್ಯತೆಯನ್ನು ತಾವು ಅಳವಡಿಸ್ಕೊಂಡು ಇವತ್ತು ಮುನ್ನೆಲೆಗೆ ಬಂದಿದ್ದೀರಿ. ತಾವು ಎಷ್ಟು ವರ್ಷದಿಂದ ಈ ಒಂದು ಹೊಸ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಈ ಮಟ್ಟಕ್ಕೆ ಬಂದಿರಿ ಹೇಳಿ ನಾಗರಾಜ್ ಅವರೇ. ನಾವು ಇದನ್ನು ಅಳವಡಿಸ್ಕೊಂಡು 15 ವರ್ಷ ಆಯ್ತು. 15 ವರ್ಷದಿಂದ ನಾವು ಈ ಜೀವಾಮೃತ, ಬೀಜಾಮೃತ, ಜೀವಾಮೃತ, ಘನ ಜೀವಾಮೃತ, ಗೋಕೃಪಾಮೃತ ಇದನ್ನ ಉಪಯೋಗಿಸ್ಕೊಂಡು ನಾವು ಬೆಳೆ ಬೆಳೀತಾ ಇದ್ದೀವಿ. ಯಾಕೆ ಈ ಒಂದು ಪದ್ಧತಿನ ಅನುಸರಿಸಕ್ ಶುರು ಮಾಡಿರಿ ಒಂದೊಂದಾಗಿ, ಕಾರಣ ಏನು ನಾಗರಾಜ್ ಅವರೇ? ಇದರಲ್ಲಿ ಇವಾಗ ಜೀವಾಮೃತಕ್ಕೆ ನಾವು ಬಳಸೋದು ನಾಟಿ ಹಸುವಿನ ಸಗಣಿ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾಟಿ ಹಸುವಿನ 1 ಗ್ರಾಂ ಸಗಣಿ ಒಳಗೆ 300 ಕೋಟಿ ಜೀವಾಣು ಇರುತ್ತವೆ. ಅವು ನಮ್ಗೆ ಭೂಮಿಯಲ್ಲಿರ್ತಕ್ಕಂತಹ ಸೂಪರ್ ಫಾಸ್ಫೇಟ್, ಪೊಟ್ಯಾಷನ್ ಕರಗಿಸಿ ಗಿಡಗಳಿಗೆ ಕೊಡ್ತಕ್ಕಂತ ಬ್ಯಾಕ್ಟೀರಿಯಾಗಳು ಅದರಲ್ಲಿರ್ತವೆ. ಅವುಗಳ ಅಭಿವೃದ್ಧಿ ಜಾಸ್ತಿ ಮಾಡಕ್ಕೋಸ್ಕರ ಈ ಜೀವಾಮೃತ ಅಂತ ಮಾಡೋದು. ಜೀವಾಮೃತ ಮಾಡೋದು ಹೇಗೆ ಅಂತಂದ್ರೆ, 1 200 ಲೀಟರ್ ಡ್ರಮ್ ತಗೊಳೋದು, 200 ಲೀಟರ್ ನೀರು ಹಿಡಿದಾಕಂತ ಡ್ರಮ್ ತಗೊಂಡು ಅದಕ್ಕೆ ನೀರು ತುಂಬಿಸಿ, ಒಂದು 200 ಲೀಟರ್ಗಿನ್ನ ಒಂದು 10-15 ಲೀಟರ್ ಕಡಿಮೆ ತುಂಬಿಸಿ ಅದಕ್ಕೆ 10 ಕೆಜಿ ಸಗಣಿ, ನಾಟಿ ಹಸುವಿನ ಸಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ನಾಟಿ ಬೆಲ್ಲ, ಸಾವಯವ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯ ಇಟ್ಟು ಯಾವುದಾದ್ರೂ ಕಾಳಿನ ಪುಡಿ, ಏನು ಕಡಲೆ, ಹುರುಳಿ, ಅವರೆ, ಈ ತರದ ದ್ವಿದಳ ಧಾನ್ಯದ ಕಾಳುಗಳ ಹಿಟ್ಟನ್ನ 2 ಕೆಜಿ ಅದಕ್ಕೆ ಹಾಕೋದು. ನಮ್ಮ ಅಲ್ಲೇ ಇರತಕ್ಕಂತ ಯಾವ ಭೂಮಿಗೆ ನಾವು ಜೀವಾಮೃತ ಉಪಯೋಗಿಸ್ತೀವಿ ಆ ಭೂಮಿಯ ಬದುವಿನ ಒಂದಿಡಿ ಮಣ್ಣು ಅದಕ್ಕೆ ಹಾಕಿ ದಿವಸಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸರಿ ಅದನ್ನ ಗಡಿಯಾರದ ರೀತಿಯಲ್ಲಿ ತಿರುಗಿಸಿ 1-5 ನಿಮಿಷ ತಿರುಗಿಸ್ಬೇಕು. ತಿರುಗಿಸ್ಬಿಟ್ಟು ನೆರಳಿನಲ್ಲಿ ಅದಕ್ಕೆ ಮುಚ್ಚಳ ಮುಚ್ಚಬಾರದು, ಗೋಣಿ ಚೀಲ ಹಾಕಿ ಏನಾದರೂ ಕಾಟನ್ ಬಟ್ಟೆ ಆಗಲಿ ಹಾಕಿ ಮುಚ್ಚಿ ಇಡಬೇಕು. ಆ ಥರ ಪ್ರತಿ ದಿವಸ 4 ದಿವಸದ ಮೇಲೆ 7 ದಿವಸದ ಒಳಗಡೆ, ಬೇಸಿಗೆ ಆದರೆ 1-4 ದಿವಸದ ಒಳಗಡೆನೆ ಅದು ಎಲ್ಲ ಜೀವಾಮೃತ ಅಂತ ಅದು ಗೊತ್ತಾಗುತ್ತೆ. ಅದನ್ನು ಮಾಡ್ತಾ ಇದ್ರೆ ಎಷ್ಟು ದಿವಸಕ್ಕೆ ಇದು ರೆಡಿಯಾಗಿದೆ ಅಂತಂದು ಗೊತ್ತಾಗುತ್ತದೆ. 4 ದಿವಸದ ಮೇಲೆ 7 ದಿವಸದ ಒಳಗಡೆ ಭೂಮಿ ತೇವ ಇದ್ದಾಗ ಬಿಡೋದು, ನೀರಿನ ಜೊತೆಯಲ್ಲಾಗಲಿ ಇಲ್ಲ ಎರಚದಾಗಲಿ ಇಲ್ಲ ಗಿಡಗಳು ಬಳಕೆ ಹಾಕೋದಾಗಲಿ ಮಾಡಬೇಕು. ಇದು ಮಾಡಿದಾಗ ಇದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಈ ನಾವು ಈಗ 4 ದಿವಸದ ಮೇಲೆ ಅಂತ ಹೇಳಿದ್ವಿ, ಇದರಲ್ಲಿ 10 ಕೆ ನೀವು ಲೆಕ್ಕ ಹಾಕಬೇಕು. 10 ಕೆಜಿ ಸಗಣಿ ಅಂದರೆ ನಾವು 1 ಗ್ರಾಂ ಸಗಣಿ ಒಳಗೆ 300 ಕೋಟಿ ಜೀವಾಣು ಇರೋವು, 10 ಕೆಜಿ ಒಳಗೆ ಎಷ್ಟಾಗತ್ತೆ, 1 ಬಿಲಿಯನ್ ಜೀವಾಣುಗಳು ಅದರೊಳಗಡೆ ರೆಡಿ ಆಗಕ್ಕೋಸ್ಕರ ಅದನ್ನ ಮಾಡಿರ್ತೀವಿ. ಅಷ್ಟು ಜೀವಾಣುಗಳು ನಮ್ಮ ಭೂಮಿಗೆ ಬಿಟ್ಟಾಗ ಅವು ಭೂಮಿಯಲ್ಲಿರ್ತಕ್ಕಂಥ ಸೂಪರ್ ಫಾಸ್ಫೇಟ್, ಪೊಟ್ಯಾಷನ್ ಕರಗಿಸ್ಕೊಡ್ತವೆ. ಅಂದ್ರೆ ಇದೇನು ಅವೇ ಬೇಕಾ ಅಂತ ಅನ್ಕೋಬಹುದು ನೀವು. ನಾವು ಭೂಮಿಲಿ ಆ ಜೀವಾಣುಗಳು ಜಾಸ್ತಿ ಸಂಖ್ಯೆಯಲ್ಲಿದ್ರೆ ಜಾಸ್ತಿ ಅದನ್ನೆಲ್ಲ ಕರಗಿಸಿ ಗಿಡಗಳಿಗೆ ಕೊಡ್ತವೆ. ನಾವು ಸುಮ್ಮನೆ ಗೊಬ್ಬರ ಹಾಕಿದಾಗ ಅದು ಬಹಳ ಹೆಚ್ಚಿನಾಗಿ ಮುಂಚೆ ಏನ್ ಮಾಡ್ತಿದ್ವಿ, ಹೆಚ್ಚಿನಾಗಿ ಗೊಬ್ಬರ ಹೊಡಿತಾ ಇದ್ವಿ. ಆ ಗೊಬ್ಬರ ಹೊಡೆದ್ರೆ ನಾವು ಇವಾಗ 1 ಮಂಕ್ರಿ 2 ಮಂಕ್ರಿ ಹಿಂಗ್ ವರ್ಷಕ್ಕೊಂದ್ಸರಿ ಹಾಕ್ಬಿಟ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳತ್ತೆ, ಮಿಕ್ಕಿದ್ದೆಲ್ಲ ವೇಸ್ಟ್ ಆಗಿ ಎವಾಪರೇಟ್ ಆಗಿಬಿಡ್ತದೆ. ಈ ಜೀವಾಮೃತ ತಿಂಗಳಿಗೆ 1 ಸಾರಿ, ಇಲ್ಲಿ ತಪ್ಪಿದ್ರೆ ನಾವು ಹೊಸದಾಗಿ ಮಾಡ್ಬೇಕಾದ್ರೆ ತಿಂಗಳಿಗೆ 2 ಸರಿ ಜೀವಾಮೃತನ ಬಿಟ್ರೆ ಆ ಗಿಡಗಳಿಗೆ ಬಹಳ ಚೆನ್ನಾಗಿರ್ತದೆ. ಅದನ್ನ ನಮ್ಮ ಗುರುಗಳು 1 ತಿಂಗಳಿಗೆ 10 ಕೆಜಿ ಸಗಣಿ 1 ಎಕರೆಗೆ ಸಾಕು ಅಂತ ಅವರು ಎಲ್ಲ ಕಂಡಿಡಿದು ಮಾಡಿದವ್ರೆ. ಅಷ್ಟು ಹಾಕಿದ್ರೆ ಅದಕ್ಕೆ ಸಾಕಾಗುತ್ತೆ, ಯಾವುದೇ ಬೆಳೆ ಆಗಿರಲಿ, ತೋಟಗಾರಿಕೆ ಆಗಲಿ, ಭತ್ತ ರಾಗಿನೇ ಆಗಲಿ, ಅದಕ್ಕೆ ಈ ಥರ ಮಾಡಿದ್ರೆ ಸಾಕಾಗುತ್ತೆ. ಇದಕ್ಕೆ ಮುಂಚೆ ನಾವೇನು ಮಾಡಬೇಕು, ಬೀಜಾಮೃತ ತಯಾರು ಮಾಡ್ಕೋಬೇಕು. ಬೀಜಾಮೃತ ತಯಾರು ಮಾಡ್ಕೊಬೇಕು, 100 ಕೆಜಿ ಬೀಜಾಮೃತ ಬೇಕಾಗುವಷ್ಟು ಬೀಜಾಮೃತ ಹೆಂಗೆ ರೆಡಿ ಮಾಡಬೇಕು ಅಂದರೆ, 20 ಲೀಟರ್ ನೀರಿಗೆ 5 ಕೆಜಿ ಸಗಣಿ ಹಾಕಬೇಕು, 5 ಲೀಟರ್ ಗೋಮೂತ್ರ, ಆಮೇಲೆ 50 ಗ್ರಾಂ ಸುಣ್ಣ, ಇದನ್ನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನಾವು ಬಿತ್ತನೆ ಮಾಡಿದ್ರೆ ಹಿಂದಿನ ದಿವಸ ಇದನ್ನ ರೆಡಿ ಮಾಡ್ಕೊಂಡಿರ್ಬೇಕು. ಬೆಳಗ್ಗೆ ಬಿತ್ತನೆ ಮಾಡಬೇಕು. ಬೀಜನ ಯಾವ್ಯಾವ್ದು ಭತ್ತ ಆದ್ರೆ ಸ್ವಲ್ಪ ಚೆನ್ನಾಗಿ ನೆನೆಸ್ಬಿಟ್ಟು ಹಾರಾಕ್ಬೇಕು. ಈ ಕಡದೆ ಶೇಂಗಾ ಬೀಜ ಆದ್ರೆ ಜಾಸ್ತಿ ಅದನ್ನ ನೀರು ಚಿಮ್ಸ್ಬಿಟ್ರೆ ಹೊರಟ ಬಿಡ್ತದೆ, ಅದು ಘನಜೀವಾಮೃತ ಮಾಡಿಬಿಟ್ಟು ಆ ಪೌಡರ್ಗೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೆ. ಆಮೇಲೆ ಇನ್ನ ಹೆಸರುಕಾಳು, ಅಳಸಂಡೆ ಕಾಳು, ತೊಗರಿ ಕಾಳು ಇವಕ್ಕೆಲ್ಲನೂ ಈ ಬೀಜಾಮೃತದ ನೀರಿನಲ್ಲಿ 1 ನಿಮಿಷ ಎದ್ದು ಬಿಟ್ಟು ಹಾರಾಕ್ಬಿಟ್ಟು ನಂತರ ನಾವು ಬಿತ್ತನೆ ಮಾಡ್ಕೊಂಡ್ರೆ ಇದು ಯಾಕೆ ಮಾಡಬೇಕು ಅಂತಂದ್ರೆ, ಈ ಬೀಜಾಮೃತ ಅಂತಂದ್ರೆ ಈ ನಾವು ಬೀಜದ ಇಂದ ಬರ್ತಕ್ಕಂತ ರೋಗಗಳನ್ನ ಇದು ಕಂಟ್ರೋಲ್ ಮಾಡ್ತದೆ. ಆಮೇಲೆ ಬೀಜನ ಚೆನ್ನಾಗಿ ಮೊಳಕೆ ಆಗಂಗ್ ಮಾಡ್ತದೆ, ಗಿಡಗಳು ಉತ್ಕೃಷ್ಟವಾಗಿ ಬೆಳಿತವೆ, ನಾವು ಹಾಕಿದ ಬೀಜ ಎಲ್ಲನೂ ಉಟ್ಟುವಳೆ ಆಗಿ. ಆಮೇಲೆ ಈಗ ನೀರಾವರಿ ಅನುಕೂಲ ಇಲ್ಲ, ದಿನ್ನೇ ಬೇಸಾಯ ಮಾಡ್ತಾರೆ, ಅವ್ರಿಗೆ ಘನಜೀವಾಮೃತ ಮಾಡ್ಕೋಬೇಕು. ಅವರು ಏನ್ ಮಾಡ್ಬೇಕು, ಘನಜೀವಾಮೃತನ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಒಂದು ದಿವಸ ಸಗಣಿ ಹಾಕುತ್ತೆ, ಒಂದ್ ಮೂಲೆಯಲ್ಲಿ ಒಂದ್ 10 ದಿವಸದ ಸಗಣಿ, ನಮಗೊಂದು ತೂಕ ಬೇಕಾಗಿಲ್ಲ, ಒಂದ್ 100 ಕೆಜಿ ಅಷ್ಟು ಆಗಿದೆ ಅಂತ ತಿಳ್ಕೊಂಡ್ರೆ, ಒಂದು 100 ಕೆಜಿ ಸಗಣಿಗೆ 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಒಂದಿಡಿ ಭೂಮಿದ ಮಣ್ಣು ಇಷ್ಟ ಹಾಕ್ಬಿಟ್ಟು ಗೋಮೂತ್ರ ಜಾಸ್ತಿ ಹಾಕೋಣಂಗಿಲ್ಲ, ಇದಕ್ಕೆ ಸ್ವಲ್ಪ ಹಾಕೊಂಡು ಉಪ್ಪಿಟ್ಟಿನ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು 4-5 ದಿವಸ ಅಲ್ಲಿ ಬಿಟ್ಟು ಬಿಡೋದು, ಗೋಣಿ ಚೀಲ ಮುಚ್ಚಿಬಿಟ್ಟು ನೆರಳಿನಲ್ಲಿ ಇಟ್ಟು ಬಿಡ್ತೀವಿ. ನೆರಳಿನಲ್ಲಿ ಇಟ್ಟಿದ್ದಾದ್ಮೇಲೆ ಇದನ್ನೇನ್ ಮಾಡ್ಬೇಕು, ಆಮೇಲಿಂದ ತೆಳ್ಳಗೆ ಎಲ್ಲನು ಸ್ವಲ್ಪನೇ ಮಾಡಿ ನೆರಳನ್ನೆಲ್ಲ ಒಣಗಾಕ್ಬೇಕು. ಇದನ್ನ ಒಣಗಾಕ್ದವರು ಸ್ವಲ್ಪ ನೋಡಿ ನಮಗೆ ಗೊತ್ತಾಗುತ್ತೆ, ಅದು ಹಸಿ ಇದ್ದಾಗ್ಲೇನೆ ಅದನ್ನ ಪೌಡರ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ಪೌಡರ್ ಆಗುತ್ತೆ, ತಿರ್ಗಿ ಆಮೇಲಿಂದ ಇನ್ನೊಂದ್ ದಿವಸ ಬಿಟ್ಟುಬಿಟ್ಟು ಇನ್ನೂ ಚೆನ್ನಾಗಿ ನುಣ್ಣು ಪೌಡರ್ ಮಾಡ್ಕೊಂಡ್ಬಿಟ್ಟು ಜರಡಿ ಹಿಡಿದ್ಬಿಟ್ಟು ತುಂಬಿಟ್ಕೊಂಡ್ಬಿಡ್ಬೇಕು. ಅದು 6 ತಿಂಗಳವರೆಗೂ ಇರ್ತದೆ ತುಂಬಿಟ್ಕೊಂಡ್ರೆ, ಅದು ತುಂಬಿಟ್ಟು ಗೋಣಿ ಚೀಲದಲ್ಲಿ ತುಂಬಿಟ್ಕೋಬೇಕು. ಅದನ್ನ ನೆಲದಲ್ಲಿ ಇಟ್ಟರೆ ಅದೆಲ್ಲ ಇದಾಗುತ್ತೆ, ಒಂದು ಅಲ್ಲಿಗೆನೋ ಏನಾದ್ರೂ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡಿರ್ಬೇಕು. ನಾವು ಬಿತ್ತನೆ ಮಾಡುವಾಗ ಯಾವ ತರ, ಇವಾಗ ಬಿತ್ತನೆ ಮಾಡಕ್ ಹೋಗ್ತೀವಿ ಒಣಗಿರ್ತದೆ ಎಲ್ಲ ಗಾಳಿಗೆ ಆರೋಗ್ಬಿಡ್ತದೆ, ಅವಾಗ ನಾವು ಒಂದ್ ಸ್ವಲ್ಪ ಈ ಗೋಮೂತ್ರ ಚಿಮ್ಕಿಸ್ಬಿಟ್ಟು ಆ ಪೌಡರ್ಗೆ ಸ್ವಲ್ಪ ತೇವ ಮಾಡ್ಕೊಂಡು ಚೆಲ್ಲಿದ್ರೆ ಭೂಮಿ ಮೇಲೆ ಬೀಳ್ತದೆ, ಇಲ್ಲಾಗ ಅದು ಒಣಗಿದ್ರೆ ಎಲ್ಲ ಚೆಲ್ಲಿದ್ರೆ ಗಾಳಿಗೆಲ್ಲ ಬೇರೆ ರೋಲ್ ಕೊಟ್ಟೋಗ್ಬಿಡ್ತದೆ. ಹಂಗ್ ಮಾಡಿ ಅದನ್ನ ಘನಜೀವಾಮೃತನ ದಿನೇ ಇರೋರು ಉಪಯೋಗಿಸ್ಬೇಕು. ಬಿತ್ತನೆ ಮಾಡೋದಕ್ಕೆ ಮುಂಚೆನೇ ಒಂದು ಅಂಥದ್ದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು 6 ಚೀಲನ ಭೂಮಿ ಮೊದಲೇ ಎರಚಿಬಿಡಬೇಕು. ಆಮೇಲಿಂದ ನಾವು ಬಿತ್ತನೆ ಮಾಡಕ್ ಹೋಗ್ತೀವಿ, ಆವಾಗ ಒಂದ್ 2 ಚೀಲದಷ್ಟು 3 ಚೀಲದಷ್ಟು ತಗೊಂಡು ಅದನ್ನ ಅಕಡಿ 5 ಸಾಲಿನೊಳಗೆ ನಾವು ಬಿತ್ತನೆ ಮಾಡೋ ಸಾಲಿಗೆ ಏಕನು ಬಿಟ್ಕೊಂಡು ಹೋಗ್ಬೇಕು. ಅದಾದ ನಂತರ ಅಲ್ವೆ ಹೊಡೆದೆಲ್ಲ ಬಿಟ್ಟಿರ್ತೀವಿ, ಒಂದು ನಾವು 1 ಕುಂಟೆ ಹೊಡಿತೀವಿ, ಒಂದ್ ಏನೋ ಬೆಳೆ ಇಟ್ಟಿರ್ತೀವಿ, ತೊಗರಿನೋ ಅಳಸಂಡೆನೋ ಏನಾದ್ರೂ ಇಟ್ಟಿರ್ತೀವಲ್ಲ, 1 ಕುಂಟೆ ಹೊಡೆದು ಬಿಡ್ತೀವಿ. ಅದ ನೆಕ್ಸ್ಟ್ ಕುಂಟೆ ಹೊಡಿಯುವಾಗ ತಿರ್ಗ ಇನ್ನೊಂದ್ಸರಿ ಅದೇ ಪೌಡರ್ನ ಘನಜೀವಾಮೃತನ ಉಪಯೋಗಿಸೋದು. ಈಗ ನಾವ್ ಹೆಂಗ್ ಕೆಮಿಕಲ್ ಉಪಯೋಗಿಸ್ತೀವಿ ಹಂಗೆ ಇದನ್ನ ಒಂದ್ 2-3 ಸರಿ ಕೊಟ್ರೆ ಫಸ್ಟ್ ಕ್ಲಾಸ್ ಆಗಿ ಬೆಳೆ ಬರುತ್ತೆ. ನೀವು ನಾವು ಬೆಳೆನ ಬದಲಾವಣೆ ಮಾಡ್ಕೋಬೇಕು, ಈ ವರ್ಷ ಏಕದಳ ಹಾಕಿದ್ರೆ ದ್ವಿದಳನ ಹಾಕೋಬೇಕು, ಇಲ್ಲ ಅಂತಂದ್ರೆ ಏಕದಳ ದ್ವಿದಳ, ದ್ವಿದಳ ಹಾಕಿದ್ರೆ ಏಕದಳ, ಇದು ಮಿಕ್ಸಿಂಗ್ ಇರಬೇಕು. ಇಲ್ಲ ಅಂದ್ರೆ ಮಿಕ್ಸಿಂಗ್ ಮಾಡಕ್ಕಾಗಲ್ಲ ಅಂದರು ಫಸ್ಟ್ ಒಂದ್ ವರ್ಷ ಒಂದ್ ಬೆಳೆ ದ್ವಿದಳ ಹಾಕಬೇಕು, ಆಮೇಲಿಂದ ಏಕದಳ ಹಾಕಬೇಕು. ಅವಾಗ ಬೆಳೆ ಪರಿವರ್ತನೆ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ನಾವು ಒಂದೇ ಸರಿ ಒಂದೇ ತರದ ಬೆಳೆ ಇಡಕ್ ಹೋಗ್ಬಾರ್ದು, ಆ ತರ ಮಾಡಿದ್ರೆ ಅದಿರುತ್ತೆ. ಈ ಗೋಕೃಪ್ರಮೃತ ಅನ್ನೋದು ಹೆಂಗಿದೆ ಅಂತಂದ್ರೆ, ಇದ್ರ ಮದರ್ ಕಲ್ಚರ್ ಯಾರು ಮೊದಲು ಮಾಡಿರ್ತಾರೋ ಅವ್ರ ಹತ್ರ ಮದರ್ ಕಲ್ಚರ್ ತರಬೇಕು, ಇಸ್ಕೊಂಡು 200 ಲೀಟರ್ ನೀರ್ಗೆ 2 ಲೀಟರ್ ಅವರ ಕಲ್ಚರ್ ಹಾಕೊಂಡು ಆ ಕಲ್ಚರ್ನ ಒಂದು 7 ದಿವಸ ಮೇಲೆ ತಯಾರಾಗೋದು ಗೊತ್ತಾಗುತ್ತೆ. ಮೊದ್ಲೆಲ್ಲರೂ ಒಂಥರ ಇರುತ್ತೆ, ಗುಳ್ಳೆ ಗುಳ್ಳೆ ಬಂದು ಆಮೇಲಿಂದ ಆ ಗುಳ್ಳೆ ಎಲ್ಲ ನಿಂತೋಗುತ್ತೆ. ಅವಾಗ ನಾವೇನ್ ಮಾಡೋದು, ಅದನ್ನ ಹೆಚ್ಚಿಗೆ ನಾವು ಅದಕ್ಕೆ ಇದು ಇದನ್ನ ತಯಾರು ಮಾಡೋದು ಹಂಗೆ ಗೋಕ್ರಮ, ಅದಕ್ಕೆ 2 ಲೀಟರ್ ನಾಟಿ ಹಸುವಿನ ಮಜ್ಜಿಗೆ ಬೇಕು. ನಾಟಿ ಹಸುವಿನ ಮಜ್ಜಿಗೆ ಬಹಳ ಇಂಪಾರ್ಟೆಂಟ್. ಆಮೇಲೆ ನಾಟಿ ಬೆಲ್ಲ ಇಷ್ಟು ಇದಾಕಿದ್ರೆ 2 ಕೆಜಿ ಬೆಲ್ಲ, 2 ಲೀಟರ್ ಮಜ್ಜಿಗೆ, ಇದಕ್ಕೆ ಬೇಕಾಗಂತ ಗೋಕೃಪ ಬೇಕಾಗಂತ ಸಾಮಾನು. ಇದನ್ನ ಭೂಮಿಗೆ ಯಥೇಚ್ಛವಾಗಿ ಮೊದಲು ನಾವು ಕೊಟ್ಟು ತಿರ್ಗ ಆಮೇಲಿಂದ ಬೆಳೆ ಇಕ್ಕಿದಾಗ ಸಿಂಪರಣೆ ಮಾಡಬಹುದು, ಭೂಮಿ ಕೊಡಬಹುದು. ಸಿಂಪರಣೆ ಮಾಡಿದ್ರಂತೂ ಬಹಳ ಚೆನ್ನಾಗಿ ಬರುತ್ತೆ ನೋಡ್ರಿ. ಈ ಗೋಕೃಪಾಮೃತ ಈ ತರ ಮಾಡಿದ್ರೆ ಬಹಳ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ತುಂಬಾ ಖುಷಿ ಆಗ್ತದೆ ನಾಗರಾಜ್ ಅವರೇ, ತಾವು ಈ ಒಂದು ಹೊಸ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದ್ರಲ್ಲ ಕೃಷಿಯಲ್ಲಿ, ಈ ಜೀವಾಮೃತ ಮಾಡೋದು, ಬೀಜಾಮೃತ, ಘನ ಜೀವಾಮೃತ, ಗೋಕುಲಾಮೃತ, ಈ ಎಲ್ಲ ಒಂದು ಪದ್ಧತಿಯನ್ನ ಅನುಸರಿಸಿಕೊಂಡ್ಮೇಲೆ ತಮ್ಮ ಒಂದು ಕೃಷಿಯ ಪದ್ಧತಿಯಲ್ಲಿ ಏನೇನು ಬದಲಾವಣೆ ಕಂಡ್ರಿ, ಏನೇನು ಬದಲಾವಣೆ ತಮಗೆ ಕಂಡು ಬಂತು? ಇದರಲ್ಲಿ ಬೆಳೆ ಚೆನ್ನಾಗಿ ಬಂತು, ನಮ್ಗೆ ಈ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ದಂಗಾಯ್ತು, ಅದರ ಅವಲಂಬನೆ ಕಡಿಮೆ ಆಯ್ತು, ಕಡಿಮೆ ನಿಲ್ಲು ಇಲ್ವೇ ಇಲ್ಲ, ಉಪಯೋಗಿಸೋದಿಲ್ಲ. ಹಂಗಾಗಿ ಇದರಿಂದ ಬಹಳ ಚೆನ್ನಾಗಿ ಇದಾಯ್ತು. ಹಂಗೇನೆ ನಾವು ಆಮೇಲೆ ಬೀಜಗಳು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮೊಳಕೆ ಬರಕ್ ಶುರುವಾಯಿತು, ಬೆಳೆ ತುಂಬಾ ಉತ್ಕೃಷ್ಟವಾಗಿ ಬರುತ್ತೆ, ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಅಳವಡಿಸಿಕೊಂಡ್ಮೇಲೆ ಬಹಳ ಬದಲಾವಣೆ ಕಂಡ್ಕೊಂಡ್ರಿ. ಹೌದು,

ರಾಮಯ್ಯ ಅರಸಿದ್ದ ರಾಮಯ್ಯ

ಮಲಯ ಮಾದೇವಾ.